ಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ. ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ. ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗೆ ಮಣ್ಣು ಪರೀಕ್ಷೆ ಕುರಿತು ಮಂಜುನಾಥ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೈತ ಬಾಂಧವರ ಜೀವನದಲ್ಲಿ ಬಹುಮುಖ್ಯವಾಗಿ ಕೃಷಿಗೆ ಪೂರಕವಾದಂಥ ವಾತಾವರಣ, ಹಾಗೆಯೇ ಅದರಲ್ಲಿ ನೀರಾವರಿ ವ್ಯವಸ್ಥೆ ಇರ್ಬೋದು, ಮಣ್ಣು ಇರ್ಬೋದು, ಹೀಗೆ ಬೇರೆ ಬೇರೆ ಸೌಲಭ್ಯಗಳು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಸುಸ್ಥಿರವಾಗಿದ್ದಾಗ ಮಾತ್ರ ನಮ್ಮ ರೈತ ಬಾಂಧವರ ಕೃಷಿ ಜೀವನ ಒಂದು ಉನ್ನತ ಮಟ್ಟದಲ್ಲಿರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಮಣ್ಣು ಕೂಡ ನಮ್ಮ ರೈತ ಬಾಂಧವರ ಜೀವನದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ನೀರಿನ ಸೌಲಭ್ಯ ಇದ್ದು ಮತ್ತು ಬೇರೆ ಬೇರೆ ಬಗೆ ಬಗೆಯ ಸೌಲಭ್ಯಗಳು, ಸಲಕರಣೆಗಳು ಎಲ್ಲ ಇದ್ದಾಗಿಯೂ ಕೂಡ ಮಣ್ಣು ಸಮರ್ಪಕವಾಗಿ ಮತ್ತು ಬೆಳೆಯನ್ನು ಬೆಳೆಯುವ ಪೂರಕ ರೀತಿಯಲ್ಲಿ ಇರದಿದ್ದಲ್ಲಿ ರೈತ ಬಾಂಧವರ ಜೀವನ ಮತ್ತಷ್ಟು ದುಸ್ತರವಾಗೋದು ಸಹಜ. ಎಷ್ಟೋ ಜನರು ಮಣ್ಣು ಸರಿಯಿಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ತಾವು ಕೃಷಿಯನ್ನು ಮಾಡೋದನ್ನು ಬಿಟ್ಟಂಥ ಉದಾಹರಣೆಗಳು ಹಿಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಈ ದಿನಗಳಲ್ಲಿ ನಮ್ಮ ರೈತ ಬಾಂಧವರ ಜೀವನದಲ್ಲಿ ವ್ಯವಸಾಯ ಕ್ಷೇತ್ರವಾದಂಥ ಭೂಮಿಯ ಫಲವತ್ತತೆಯು ಕೂಡ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಈ ಮಣ್ಣು ಯಾವ ರೀತಿಯಾಗಿ ಕೃಷಿಗೆ ಪೂರಕವಾದಂಥ ಮಣ್ಣಿನ ರಚನೆ, ಮಣ್ಣಿನ ಒಂದು ಸ್ಥಿತಿಗತಿಗಳು ಇರಬೇಕು ಅನ್ನುವಂಥದ್ದು ಕೂಡ ಬಹುಮುಖ್ಯವಾಗಿರ್ತದೆ. ಹಾಗಾಗಿ ರೈತ ಬಂಧುವರೇ, ಈ ಮಣ್ಣು ಪರೀಕ್ಷೆ ಅನ್ನುವಂಥದ್ದು ಇತ್ತೀಚೆಗೆ ಬಹು ಪ್ರಖ್ಯಾತಿಯನ್ನು ಪಡ್ಕೊಳ್ಳುವಂಥದ್ದು. ಯಾಕೆಂತ ಹೇಳಿದ್ರೆ, ಒಂದು ಕಾಲಕ್ಕೆ ತಿಪ್ಪೆ ಗೊಬ್ಬರ ಅಥವಾ ಇರುವಂಥ ಗೊಬ್ಬರಗಳನ್ನು ಬಳಸಿ ಕೃಷಿ ಮಾಡ್ತಾ ಇದ್ದಂಥ ಕಾಲ ಆ ಕಾಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಭೂಮಿಯ ಮೂಲಭೂತವಾಗಿದ್ದಂಥ ಫಲವತ್ತತೆಯನ್ನು ಹಾಳು ಮಾಡಿಕೊಂಡಂಥ ನಾವುಗಳು ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ಪರಿತಪಿಸುವಂಥ ದಿನಗಳು ನಿರ್ಮಾಣವಾಗಿವೆ, ಹತ್ತಿರವಾಗ್ತಾ ಇವೆ. ಇಂಥ ಸಂದರ್ಭದಲ್ಲಿ ಈ ಮಣ್ಣಿನ ವ್ಯವಸ್ಥೆ ಹೇಗಿರಬೇಕು, ಮಣ್ಣಿನ ಫಲವತ್ತತೆ ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನುವಂಥ ಹಲವಾರು ಯೋಚನೆಗಳನ್ನು ಮನಗಂಡಂಥ ಸರ್ಕಾರ ಇವತ್ತು ಮಣ್ಣು ಪರೀಕ್ಷೆ ವಿಧಾನವನ್ನು ಕೂಡ ರೈತ ಬಾಂಧವರ ಮನೆ ಬಾಗಿಲಿಗೆ ತಲುಪಿಸುವಂಥ ಪ್ರಯತ್ನದ ಭಾಗವಾಗಿ ಇವತ್ತು ಇಫ್ಕೋ ಸಂಸ್ಥೆ ಈ ಸಂಚಾರಿ ಮಣ್ಣು ಪರೀಕ್ಷೆ ಘಟಕವನ್ನು ರೈತರ ಹೊಲಗಳಿಗೆ ನೇರವಾಗಿ ತೆರಳಿ ತತ್ಕ್ಷಣವೇ ರೈತರ ಹೊಲದಲ್ಲಿ ಮಣ್ಣನ್ನು 4 ಭಾಗಗಳಾಗಿ ಬೇರೆ ಬೇರೆ ಮೂಲೆಗಳಲ್ಲಿ ಆಯ್ದ ಮಣ್ಣನ್ನು ತೆಗೆದುಕೊಂಡು ಆ ಮೂಲಕ ಪರೀಕ್ಷೆಯನ್ನು ನೀಡಿ ತಕ್ಷಣವೇ ರೈತರಿಗೆ ಮಣ್ಣು ಪರೀಕ್ಷೆಯ ಚೀಟಿಯನ್ನು ನೀಡುವಂಥ ಒಂದು ವಿನೂತನ ಉಚಿತವಾದಂಥ ಪ್ರಯೋಗವನ್ನು ಇವತ್ತು ಇಫ್ಕೋ ಸಂಸ್ಥೆ ಸರ್ಕಾರದ ಆದೇಶದ ಮೇರೆಗೆ ಕೈಗೊಂಡಿದೆ. ಈ ನಿಮಿತ್ತವಾಗಿ ಈ ಸಂಚಾರಿ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತವರು ಮಣ್ಣು ಪರೀಕ್ಷಾ ತಜ್ಞರಾದಂತಹ ಹೆಚ್ ಮಂಜುನಾಥ್ ಇವರು. ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಮಂಜುನಾಥ್ ಅವರನ್ನ ಸ್ವಾಗತಿಸ್ತಾ, ಮಂಜುನಾಥ್ ಅವರೇ, ನಮ್ಮ ರೈತ ಬಾಂಧವರ ಜೀವನಕ್ಕೆ ಮಣ್ಣು ಬಹುಮುಖ್ಯವಾದದ್ದು. ಅಂತ ಮಣ್ಣನ್ನು ಯಾವ ರೀತಿಯಾಗಿ ಇರಬೇಕು ಮತ್ತು ರೈತ ಬಾಂಧವರ ಕೃಷಿಗೆ ಪೂರಕವಾದಂಥ ಮಣ್ಣಿನ ಫಲವತ್ತತೆಯನ್ನು ತತ್ಕ್ಷಣವೇ ಅವರ ಹೊಲದಲ್ಲಿಯೇ ಅಥವಾ ಅವರ ಕಾರ್ಯಕ್ಷೇತ್ರವಾದಂಥ ಜಮೀನಿಗೆ ತೆರಳಿಬಿಟ್ಟು ಅಲ್ಲಿಯೇ ಉಚಿತವಾಗಿ ಈ ನೀಡುವಂಥ ಒಂದು ಉದ್ದೇಶ, ಹಾಗೂ ಇದರಿಂದ ಏನೆಲ್ಲ ಪ್ರಯೋಜನಗಳು ನಮ್ಮ ರೈತ ಬಾಂಧವರಿಗೆ ಸಿಗ್ತವೆ ಅನ್ನುವಂಥ ಮಾಹಿತಿಯನ್ನು ತಾವು ತಿಳಿಸ್ಕೊಡ್ಬೇಕು. ಹಾಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಎಲ್ಲ ರೈತ ಬಾಂಧವರಿಗಳಿಗೂ. ಈ ದಿನ ಕೊಪ್ಪಳ ಜಿಲ್ಲೆಯಲ್ಲಿ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲ ರೈತ ಬಾಂಧವರು ಈ ಆಂದೋಲನದಲ್ಲಿ ಸಹಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತೀವಿ. ಮಣ್ಣು ಪರೀಕ್ಷೆ ಅತ್ಯಮೂಲ್ಯವಾದದ್ದು, ಏಕೆಂದರೆ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ನಮ್ಮ ಆರೋಗ್ಯ ಹೇಗೆ ಅತಿ ಮುಖ್ಯವಾಗಿದೆ, ಅದೇ ರೀತಿ ಮಣ್ಣು ಆರೋಗ್ಯ ಕೂಡ ಅತಿ ಮುಖ್ಯವಾದದ್ದು. ಮಣ್ಣಿನ ಗುಣಧರ್ಮಗಳು ನೀವು ಕರೆಕ್ಟಾಗಿ ಉಳಿಸ್ಕೊಂಡು ಹೋದಾಗ ಮಾತ್ರ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯ ಇಳುವರಿ ತೆಗಿಬೋದು, ಆವಾಗ ನಿಮ್ಮ ಜೀವನ ಕೂಡ ಸುಧಾರಿತವಾಗಿರುತ್ತದೆ. ಮಣ್ಣಿನಲ್ಲಿ ಅತಿ ಮುಖ್ಯವಾಗಿ ನಾವು ಮಣ್ಣಿನ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಮಣ್ಣಿನ pH, ರಸಸಾರ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ನೈಟ್ರೋಜನ್, ಫಾಸ್ಫರಸ್, ಪೊಟಾಶ್ ಇಂಥ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮಾತ್ರ ನಮ್ಮಲ್ಲಿ ಚೆಕ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಕೂಡ ಇರುತ್ತೆ. ನಿಮ್ಮ ಹೊಲ ಜಮೀನುಗಳಲ್ಲೇ ಬಂದು ನಾವು ಆ ಮಣ್ಣು ಪರೀಕ್ಷೆ ಮಾಡಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಕೊಟ್ಟಿಗೆ ಗೊಬ್ಬರ ನ್ಯಾಚುರಲ್ ಆಗಿ ಎಷ್ಟು ಗೊಬ್ಬರ ಯೂಸ್ ಮಾಡಿ ಅತ್ಯಂತ ಒಳ್ಳೆ ಬೆಳೆಯನ್ನು ಬೆಳಿಬೇಕು ಎಂಬುದನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿ ನೀವು ಬೆಳೆ ಬೆಳೆದಾಗ ಒಳ್ಳೆಯ ಹೀಲ್ಡ್ ಬರುತ್ತೆ, ನಿಮಗೂ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಳೆಗೆ ಬೆಲೆ ಸಿಕ್ಕಾಗ ನೀವು ನಿಮ್ಮ ಜೀವನ ಕೂಡ ಸುಧಾರಿತವಾಗಿರುತ್ತದೆ. ಆದ್ದರಿಂದ ನೀವೆಲ್ಲ ಕೂಡ ಈ ಮಣ್ಣಿನ ಪರೀಕ್ಷೆಯಲ್ಲಿ ಆಂದೋಲನದಲ್ಲಿ ಬಂದು ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಉಚಿತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಮಣ್ಣನ್ನು ಚೆನ್ನಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಬೇಕೆಂದು ಎಲ್ಲ ರೈತ ಬಾಂಧವರಲ್ಲೂ ಕೇಳ್ಕೊಳ್ತೀವಿ. ಮಂಜುನಾಥ್ ಅವರೇ, ತಾವು ಹೇಳ್ತಾ ಇದ್ರಿ ನಮ್ಮ ರೈತ ಬಾಂಧವರ ಕೃಷಿಗೆ ಮಣ್ಣಿನ ಆರೋಗ್ಯ ಬಹುಮುಖ್ಯ ಅಂತೇಳಿ, ಅದು ಸತ್ಯ. ಹೇಗೆ ನಾವು ಆರೋಗ್ಯವಾಗಿರ್ತೇವೋ ಹಾಗ ಉಸಿರಾಡಲಿಕ್ಕೆ, ನಡೆದಾಡಲಿಕ್ಕೆ, ಓಡಲಾಡಲಿಕ್ಕೆ, ಲವಲವಿಕೆಯಿಂದ ಕೆಲಸ ಮಾಡಲಿಕ್ಕೆ ನಮ್ಮ ದೇಹ ಹೇಗೆ ಉತ್ಸುಕತೆಯಾಗಿರ್ತದೋ ಹಾಗೆ ಭೂಮಿ ಕೂಡ ಅನ್ನುವಂಥ ಮಾತನ್ನು ನಮ್ಮ ರೈತ ಬಾಂಧವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಆದರೆ ಇಂಥ ಒಂದು ಮಣ್ಣು ಪರೀಕ್ಷೆಯನ್ನು ಇಷ್ಟು ದಿನಗಳ ಕಾಲ ನಾವು ಮಾಡಿಸಿಲ್ಲ, ಈಗ ಯಾಕೆ ಮಾಡಬೇಕು, ಇದೇನಿದು ಹೊಸ ವಿಧಾನ ಅನ್ನುವಂಥ ಅದೆಷ್ಟೋ ರೈತ ಬಾಂಧವರ ಪ್ರಶ್ನೆಗೆ ತಮ್ಮ ಉತ್ತರ. ಇವಾಗ ಹಿಂದೆ ಎಲ್ಲ ರೈತ ಬಾಂಧವರಿಗೆ ಯಾವುದು ಕಾಯಿಲೆ ಇಲ್ಲದೆ ಒಳ್ಳೆಯ ಉತ್ತಮವಾದ ಪೋಷಕಾಂಶಗಳು ಸೇವಿಸಿ ಯಾವ ದವಾಖಾನೆ ಕೂಡ ಹೋಗ್ತಾ ಇರಲಿಲ್ಲ, ನೀವು ಆರೋಗ್ಯವಂತರಾಗಿದ್ರಿ. ಈಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮಣ್ಣು ಕೂಡ ಜಾಸ್ತಿ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡೋದ್ರಿಂದ ನೀವು ಅದರಲ್ಲಿ ಕೆಮಿಕಲ್ ಆಗಿರೋದು ರಿಯಾಕ್ಷನ್ ಆಗಿರೋದ್ರಿಂದ ಬೆಳೆಗಳು ಕೂಡ ತುಂಬ ಕಮ್ಮಿ ಆಗಿದೆ, ಇವಾಗ ಹೀಲ್ಡ್ ತೆಗಿತಾ ಇದ್ದೀರ. ಆವಾಗ ನಿಮ್ಮಲ್ಲಿ ಎಲ್ಲ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಇದನ್ನೆಲ್ಲ ಅತಿ ಹೆಚ್ಚಾಗಿ ಬೆಳೆಸಿ ಒಳ್ಳೆ ಕ್ರಾಪ್ ಬೆಳೆದು ಅವ್ರ ಹೆಲ್ತಿ ಕೂಡ ತುಂಬ ಚೆನ್ನಾಗಿತ್ತು. ನೀವು ಇವತ್ತಿನ ದಿನದಲ್ಲಿ ಆಹಾರ ತಿಂತಿರಲ್ವಾ, ಎಷ್ಟು ಬೇಗ ಒಂದು ಸ್ವಲ್ಪ ಕೆಮ್ಮಂದ್ರೆ ಅದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಜ್ವರ ಬಂದರೆ ಅದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ತೀರಾ. ಆಗಿನ ಆಹಾರ ಹೇಗಿತ್ತು ಅಂದರೆ ಆಹಾರದಲ್ಲೇ ನಿಮಗೆ ಏನೇನು ಬೇಕೋ ಔಷಧಿ ವಿಚಾರಗಳೆಲ್ಲ ಸಿಗ್ತಿತ್ತು. ಈ ದಿನಗಳಲ್ಲಿ ನೀವು ತಿಂತಾರ ಆಹಾರ ಕೂಡ ರಾಸಾಯನಿಕವಾಗಿರೋದ್ರಿಂದ ಆ ರಾಸಾಯನಿಕ ತುಂಬ ಕಮ್ಮಿಯಾಗಿ ಬೆಳೆಸಿ ಆ ಭೂಮಿಗೆ ಎಷ್ಟು ಪ್ರಮಾಣ ಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಫಸ್ಟು. ಅಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಕೂಡ ಬಳಸಿ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ನ್ಯಾಚುರಲ್ ಆಗಿ ಎಷ್ಟು ಬಳಸಬೇಕು ಅದನ್ನು ಅಷ್ಟೇ ಪ್ರಮಾಣದಲ್ಲಿ ಬೆಳೆಸಿದಾಗ ನಿಮಗೂ ಕೂಡ ಒಳ್ಳೆ ಮಣ್ಣಿನ ಫಲವತ್ತತೆ ಉಳ್ಕೊಳ್ಳುತ್ತೆ. ನೀವು ಈಗೇನಿದ್ದೀರಾ ಮುಂದಿನ ಪೀಳಿಗೆಗೂ ಕೂಡ ಆ ಮಣ್ಣು ಸುಧಾರಿತವಾಗಿ ಅವರಿಗೆ ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಮಣ್ಣು ಆರೋಗ್ಯಕರವಾಗಿರುತ್ತದೆ. ಇಲ್ಲ ಅಂದರೆ ನಿಮ್ಮ ಹೆಲ್ತ್ ಇವಾಗ ಹೇಗಾಗಿದೆ ಕಂಡೀಷನ್ಸು ಮುಂದೆಯವರವರಿಗೆ ಇನ್ನು ತುಂಬ ಹೋಗ್ತಾ ಹೋಗ್ತಾ ಹೋಗ್ತಾ ಇವಾಗ ನೀವೇ ಎಕ್ಸಾಂಪಲ್ ತಗೊಳ್ಳಿ, ಹಿಂದಿನ ಕಾಲದಲ್ಲಿ 100 ವರ್ಷದ ಮೇಲೆ ಜೀವಂತವಾಗಿರ್ತಿದ್ರು, ಇವಾಗ ನೋಡಿ 50-70 ವರ್ಷ ಆಗ್ತಿದ್ದಂಗೆ ಅವರ ಜೀವನ ಚಕ್ರನೇ ಮುಗ್ದೋಗುತ್ತೆ. ಮುಂದೆ ಇದೇ ರೀತಿ ಇದಾಗಬಾರ್ದು ಅಂದ್ಬಿಟ್ಟು ನಿಮ್ಮ ಮಣ್ಣಿನ ಸುಧಾರಣೆನ ಚೆನ್ನಾಗಿ ಇಟ್ಕೊಂಡಾಗ ಮಾತ್ರ ಮುಂದಿನ ಪೀಳಿಗೆಗೂ ಕೂಡ ಮಣ್ಣು ಚೆನ್ನಾಗಿದ್ದರೆ ನಾವು ಹೆಲ್ತಿಯಾಗಿರ್ತೀವಿ, 100 ವರ್ಷ ಬದುಕೋದಕ್ಕೆ ಒಂದು ಆರೋಗ್ಯಕರ ಜೀವನ ಸಿಗುತ್ತದೆ. ಮಣ್ಣು ಅತ್ಯಮುಖ್ಯವಾಗಿ ಅನ್ನೋದು ತಿಳಿಸ್ಕೊಡ್ತಾ ಇದೆ ನಮಗೆ. ಹಾಗಾದರೆ ಮಂಜುನಾಥ್ ಅವರೇ, ಇಂಥ ಮಣ್ಣು ಆರೋಗ್ಯಪೂರ್ಣವಾಗಿರಬೇಕು, ನಮ್ಮ ರೈತ ಬಾಂಧವರ ಕೃಷಿ ಜೀವನಕ್ಕೆ ಪೂರಕವಾಗಿರಬೇಕಂದ್ರೆ ಇದರ ಪರೀಕ್ಷಾ ಕಡ್ಡಾಯವಾಗಿ ಅತ್ಯಗತ್ಯವಾಗಿ ಆಗಲೇಬೇಕು ಅನ್ನುವಂಥ ಮಾತನ್ನು ಕೂಡ ಮನವರಿಕೆ ಮಾಡಿಕೊಟ್ರಿ. ಅದರ ಹಿನ್ನೆಲೆಯಲ್ಲಿ ಇಂಥ ಒಂದು ಮಣ್ಣಿನ ಪರೀಕ್ಷೆ ಮಾಡೋದು ಸುಲಭನ ಅಥವಾ ಒಬ್ಬ ಸಾಮಾನ್ಯ ರೈತರಿಗೆ ಈ ಪರೀಕ್ಷೆಯನ್ನು ಮಾಡುವಂಥದ್ದು ಕಡಿಮೆ ಖರ್ಚಿನ ದಾಯಕವಾಗಿರುತ್ತದೆ ಅಥವಾ ಉಚಿತವಾಗಿರುತ್ತೋ ಅಥವಾ ಹೇಗೆ ಅನ್ನುವಂಥದ್ದು ಸಂಪೂರ್ಣವಾದ ಮಾಹಿತಿ ನಮ್ಮ ಎಲ್ಲ ರೈತ ಬಾಂಧವರಿಗೆ. ರೈತ ಬಾಂಧವರುಗಳೇ, ಈಗ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಯಾವ ಟೈಮಲ್ಲಿ ಅಂದರೆ ನೀವು ಸಬ್ಸಿಡಿಯ ಇಲ್ಲಾಂದರೆ ಡ್ರಿಪ್ಸ್ ವಿಧಾನ ಏನಾದರೂ ಅಳವಡಿಸ್ಕೊಳಿ ಬೇಕಾದಾಗ ಮಾತ್ರ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ತೀರಾ, ಮತ್ತು ವಾಟರ್ ಟೆಸ್ಟಿಂಗ್ ನೀರು ಪರೀಕ್ಷೆಗೆ ಒಳಪಡಿಸ್ತೀರಾ. ಅದೇ ಇವತ್ತಿನ ದಿನಗಳಲ್ಲಿ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ನಿಮ್ಮ ಎಲ್ಲ ಗ್ರಾಮ ಗ್ರಾಮಕ್ಕೂ ಈ ಸಂಚಾರಿ ಮಣ್ಣು ಪರೀಕ್ಷಾ ವಾಹನ ಇಫ್ಕೋ ವಾಹನ ಎಲ್ಲ ಗ್ರಾಮ ಗ್ರಾಮದಲ್ಲೂ ತೆರಳೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಿಮ್ಮ ನಿಮ್ಮ ಗ್ರಾಮದಲ್ಲಿ ಬಂದಾಗ ನೀವು ಬರೀ ನಿಮ್ಮ ಜಮೀನಲ್ಲಿ ಮಣ್ಣು ಮಾದರಿ ತಗೋಬರ್ಬೇಕು, ಆ ಮಾದರಿ ಯಾವ ರೀತಿ ತೆಗಿಬೇಕು ಅನ್ನೋದು ಕೂಡ ನಾವು ದಿನನಿತ್ಯ ಸಂಜೆ ಹೊತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡು ಮಣ್ಣು ತೆಗೆಯುವ ವಿಧಾನ ಕೂಡ ಒಂದು ವಿಡಿಯೋ ಚಿತ್ರೀಕರಣ ತೋರಿಸ್ತೀವಿ. ಅದೇ ವಿಧಾನದಲ್ಲಿ ನೀವು ತಂದುಕೊಟ್ಟಾಗ ಇದು ನಿಮ್ಗೆ ಏನು ಖರ್ಚಿಲ್ಲ, ನಿಮಗೆ ಖರ್ಚು ಏನು ಅಂದರೆ ಒಂದು 10 ನಿಮಿಷ ನಿಮ್ಮ ಜಮೀನಿಗೆ ಹೋಗಿ ಮಣ್ಣು ತಂದು ಕೊಡೋದಷ್ಟೇ, ಮಾದರಿ ತಕ್ಕಂತೆ ಉಚಿತವಾಗಿ ಎಲ್ಲ ಪೂರ್ತಿ ಏನೇನು ನಿಮಗೆ ಈಗ ಸಿಗುತ್ತೆ ರಿಸಲ್ಟ್ಸು ಅದೆಲ್ಲ ಉಚಿತವಾಗಿ, 1 ರೂಪಾಯಿ ಖರ್ಚಿರಲ್ಲ, ಉಚಿತವಾಗಿ ನಿಮಗೆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಮಣ್ಣು ಪಡೀತಾರೆ ಚೀಟಿ ಅಂತ ಒಂದು ಕೊಡ್ತೀವಿ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ. ಮಣ್ಣು ಪರೀಕ್ಷೆ ಮಾಡಿದ್ಮೇಲೆ ಆ ಕಾರ್ಡಲ್ಲಿ ನಿಮಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಗೊಬ್ಬರ ಯೂಸ್ ಮಾಡಬೇಕು ಅಂತಲೂ ಇರುತ್ತೆ, ನಿಮ್ಮ ಮಣ್ಣಿನ ರಸಸಾರ ಎಷ್ಟಿದೆ, ಲವಣಾಂಶಗಳು ಎಷ್ಟಿದೆ, ಮತ್ತು ರಂಜಕ ಪೊಟಾಶ್ ನೈಟ್ರೋಜನ್ ಈ ಅಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ತಿಳಿಸಿ ಅದರಲ್ಲಿ ನಿಮಗೆ ರಿಪೋರ್ಟಲ್ಲಿ ಕೊಡ್ತೀವಿ. ಆ ರಿಪೋರ್ಟ್ ಪ್ರಕಾರನೇ ನಿಮಗೆ ರೆಕಮೆಂಡೇಷನ್ ಕೂಡ ಕೊಟ್ಟಿರ್ತೀವಿ, ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಯೂಸ್ ಮಾಡಬೇಕು ನೀವು ಅಂತ ಅನ್ನೋದನ್ನು. ಈಗ ಎಕ್ಸಾಂಪಲ್ ನಿಮಗೆ ಈ ಕಡೆ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಬಾಳೆ ಮೆಕ್ಕೆಜೋಳ ಇದೆಲ್ಲ ತುಂಬ ಜಾಸ್ತಿಯಾಗಿ ಬೆಳೆಯೋದ್ರಿಂದ ನಿಮಗೆ ಬೆಳೆಗೆ ತಕ್ಕಂಥ ಪ್ರಮಾಣ ಕೂಡ ನಾವು ಕೊಡ್ತೀವಿ. ಅದರಲ್ಲಿ ಅದೇ ಪ್ರಮಾಣದಲ್ಲಿ ನೀವು ಅದನ್ನು ಗೊಬ್ಬರ ಪ್ರಮಾಣ ಹಾಕೊಂಡು ಹೋದಾಗ ಯಥೇಚ್ಛವಾಗಿ ಬೆಳೆಸೋದು ಇದಾಗಿ ನಿಮಗೆ ಬೇರೆ ಜನಗಳಿಗೂ ಕೂಡ ಈ ಗೊಬ್ಬರ ಅನುಕೂಲ ಆಗುತ್ತದೆ. ಈಗ ನಿಮ್ಮ ಜಮೀನಿಗೆ ಎಷ್ಟು ಪ್ರಮಾಣ ಬೇಕು ಅನ್ನೋದಕ್ಕೆ ನೀವು ತಿಳ್ಕೊಂಡಾಗ ಅಷ್ಟೇ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರಗಳೆಲ್ಲ ಯೂಸ್ ಮಾಡಿದಾಗ ಆ ಗೊಬ್ಬರ ಏನು ಉಳಿತಾಯ ಆಗಿರುತ್ತದೆ, ಮತ್ತೊಬ್ಬ ರೈತನಿಗೆ ಅದು ಅನುಕೂಲ ಆಗುತ್ತದೆ. ಈ ಉದ್ದೇಶದಿಂದ ನಾವು ಮಣ್ಣು ಪರೀಕ್ಷೆ ಮಣ್ಣು ಆರೋಗ್ಯವನ್ನು ಕಾಪಾಡಬೇಕು ಅಂದು ಉಚಿತವಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗಾದರೆ ಇಂಥ ಒಂದು ಉಚಿತವಾಗಿ ಸುಲಭವಾಗಿ ರೈತರಿಗೆ ಕೈಗೆಟುಕುವಂಥ ನಿಟ್ಟಿನಲ್ಲಿ ಸರ್ಕಾರದ ಆಶಯದಂತೆ ತಮ್ಮ ಸಂಸ್ಥೆಯು ಕೂಡ ಕೈಜೋಡಿಸಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ದಿನದ 24 ತಾಸುಗಳ ಕಾಲ ಅನೇಕ ಸಮಸ್ಯೆಗಳ ಮಧ್ಯೆ ಕೂಡ ಕೃಷಿ ಭೂಮಿಯನ್ನೇ ಮೂಲಭೂತವಾಗಿ ನಂಬಿಕೊಂಡಂಥ ರೈತರಿಗೆ ಅವರ ಜಮೀನುಗಳಿಗೆ ಅವರ ಕಾರ್ಯಕ್ಷೇತ್ರದ ಸ್ಥಳಗಳಿಗೆ ತಾವು ನೇರವಾಗಿ ತೆರಳಿ ಅವರನ್ನು ಮನವೊಲಿಸುವಂಥ ಪ್ರಯತ್ನ, ವಿಡಿಯೋ ಚಿತ್ರೀಕರಣವನ್ನು ತೋರಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ರಿ. ರೈತ ಬಾಂಧವರು ಇದರ ಸದುಪಯೋಗವನ್ನು ತಾವು ಕೂಡ ಪಡೆದುಕೊಳ್ಳುತ್ತೀರಿ ಅನ್ನುವಂಥ ಆಶಯದೊಂದಿಗೆ ಮತ್ತು ನಮ್ಮ ರೈತ ಬಾಂಧವರ ಕಾರ್ಯಕ್ಷೇತ್ರದ ಪ್ರದೇಶಕ್ಕೆ ತೆರಳಿ ತಾವು ಪರೀಕ್ಷೆಯನ್ನು ಮಾಡ್ತೀರಿ. ಆದರೆ ಅದರ ಫಲಿತಾಂಶಕ್ಕಾಗಿ ಕಾಯಬೇಕಾ ಅಥವಾ ದೂರದ ಊರಿಗೆ ಹೋಗಬೇಕಾ ಅಥವಾ ಇನ್ನಷ್ಟು ದಿನಗಳ ಕಾಲ ಕಾಯಬೇಕೋ ಹೇಗೆ ಅನ್ನುವಂಥ ಅದರ ಒಂದಿಷ್ಟು ಮಾಹಿತಿ ನಮ್ಮ ರೈತರಿಗಾಗಿ. ನಿಮಗೆ ಈಗ ಈ ಮಣ್ಣಿನ ಪರೀಕ್ಷೆ ಏನಿದೆ, ಇದು ಒಂದು ವಾಹನ ಇದೆ ಸಂಚಾರಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ. ನಿಮ್ಮ ನಿಮ್ಮ ಗ್ರಾಮಕ್ಕೆ ಬಂದು ಅಲ್ಲಿಯೇ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಿ ಅಲ್ಲೇ ರಿಸಲ್ಟ್ ಕೂಡ ನಿಮಗೆ ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಸಾಯಿಲ್ ಹೆಲ್ತ್ ಕಾರ್ಡನ್ನು ಅಲ್ಲೇ ಉಚಿತವಾಗಿ ವಿತರಣೆ ಮಾಡ್ತೀವಿ. ಅಲ್ಲೇ ನಿಮ್ಮ ಗ್ರಾಮದಲ್ಲೇ ಬಂದು ನಿಮ್ಮ ಗ್ರಾಮದಲ್ಲೇ ಮಣ್ಣು ಪರೀಕ್ಷೆ ಮಾಡಿ ಅಲ್ಲೇ ಉಚಿತವಾಗಿ ಸಾಯಿಲ್ ಹೆಲ್ತ್ ಕಾರ್ಡನ್ನು ನಿಮ್ಗೆ ಅಲ್ಲೇ ವಿತರಣೆ ಮಾಡ್ತಾ ಇದ್ದೀವಿ ಉಚಿತವಾಗಿ. ಮಂಜುನಾಥ್ ಅವರ, ಒಂದು ಬಾರಿ ಈ ಮಣ್ಣು ಪರೀಕ್ಷೆಯನ್ನು ಮಾಡಿದ ನಂತರ ಮತ್ತೆ ಮತ್ತೆ ಮಾಡಬೇಕು ಅಥವಾ ಒಂದ್ಸರಿ ಮಾಡಿದ್ರೆ ಸಾಕು ಜೀವನದುದ್ದಕ್ಕೂ ಕೂಡ ಈ ಮಣ್ಣು ಪರೀಕ್ಷೆ ಆಗುತ್ತೆ ಇರ್ಲಿಕ್ಕಿಲ್ವೋ ಹೇಗೆ ಅಂತ? ಒಳ್ಳೆಯ ಪ್ರಶ್ನೆ ಇದು. ನೀವು ಒಂದು ಸಲ ಮಣ್ಣು ಪರೀಕ್ಷೆ ಅಂತ ಈ ದಿನ ನೀವು ಉಪಯೋಗಿಸ್ಕೊಂಡ್ರೆ ಇದು 3 ವರ್ಷ ಇದಕ್ಕೆ ಡೇಟ್ ಇರುತ್ತೆ, ವ್ಯಾಲಿಡಿಟಿ ಎಕ್ಸ್ಪೈರಿ ಡೇಟ್. ಇದು 3 ವರ್ಷಕ್ಕಂಟ ನೀವು ಒಂದು ಸಲ ಮಣ್ಣು ಪರೀಕ್ಷೆಗೆ ಒಳಪಡಿಸಿದರೆ ನಿಮ್ಮ ಜಮೀನಿನ ಮಣ್ಣನ್ನು 3 ವರ್ಷಕ್ಕಂಟ ಟೆಸ್ಟ್ ಮಾಡೋದೇನು ಅವಶ್ಯಕತೆ ಇರಲ್ಲ. ನೀವು 3 ವರ್ಷ ಆದಮೇಲೆ ಮತ್ತೆ ಪುನಃ ನೀವು ಮಣ್ಣು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತದೆ. ರೈತ ಬಾಂಧವರೇ, ಪ್ರತಿಯೊಂದು ವಸ್ತುವನ್ನು ನಾವು ಕೊಂಡಾಗ ಗ್ಯಾರಂಟಿ ಕಾರ್ಡನ್ನು ಕೂಡ ಪಡೆದುಕೊಳ್ತೇವೆ. ಹಾಗೆ ಇವತ್ತು ನಮ್ಮ ಭೂಮಿಯು ಕೂಡ ಮಣ್ಣು ಪರೀಕ್ಷೆಯ ಗ್ಯಾರಂಟಿ ಕಾರ್ಡನ್ನು 3 ವರ್ಷದ ಒಳಗೆ ಅದು ಸೀಮಿತವಾಗಿರ್ತದೆ, ಅಂದರೆ ವ್ಯಾಲಿಡಿಟಿ ಪೀರಿಯಡ್ 3 ವರ್ಷ ಮಾತ್ರ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದನ್ನು ಮತ್ತೆ ನಾವು ಪುನರಾವರ್ತಿಸ್ಕೊಳ್ಳಲಿಕ್ಕೆ ಮತ್ತೊಮ್ಮೆ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಮತ್ತು ಬೆಳೆಯ ಪರಿವರ್ತನೆಯನ್ನು ಕೂಡ ಮಾಡಲಿಕ್ಕೆ ಆಗಿಂದಾಗಿ ಆಗಬೇಕು ಅನ್ನುವಂಥ ಮಾತು ಮಂಜುನಾಥ್ ಅವರದು. ಇನ್ನು ಮಂಜುನಾಥ್ ಅವರೇ, ಈ ಒಂದು ಬಾರಿ ನಾವು ಒಂದೇ ಪೈರನ್ನು, ಉದಾಹರಣೆಗೆ ಈ ಬಾಳೆಯನ್ನು ಬೆಳೆಯುವಂಥ ರೈತರು ನಿರಂತರವಾಗಿ ಬೆಳೆಯುವಂಥ ಬೆಳೆ ಮತ್ತು ಈ ಕಬ್ಬು ಬೆಳೆಯುವಂಥ ನಿರಂತರವಾಗಿ ಒಂದಷ್ಟು 5-6 ವರ್ಷಗಳ ಕಾಲ ಬೆಳೆಯುವಂಥ ಬೆಳೆ, ಇಂಥ ಒಂದು ಹೊಲಗಳ ಅಥವಾ ಜಮೀನಿನ ಮಣ್ಣಿನ ನಿರಂತರತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥ ಇದು ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಈಗ ಆಲ್ರೆಡಿ ಬೆಳಗಾಂ ಡಿಸ್ಟಿಕ್ಕಲ್ಲಿ ಒಂದು ಕಡೆ ಬಂದಿದ್ವಿ. ಈ ಬೆಳಗಾಂ ಡಿಸ್ಟಿಕ್ಕಲ್ಲಿ ಒಂದು ಕಡೆ ಏನು ಮಾಡಿದ್ದಾರೆ ಅಂದರೆ ಕಬ್ಬು ಅವರು ಒಂದು 10-15 ವರ್ಷ ಕಬ್ಬು ಹಾಕ್ತಾನೇ ಇದ್ದಾರೆ ಕಂಟಿನ್ಯೂಸ್. ಅದೇನಂದರೆ ಅವರು ಬೆಳೆ ಪರಿವರ್ತನೆಯೇ ಮಾಡಲ್ಲ, ಯಾಕೆಂದರೆ ಕಬ್ಬು ಅಂದರೆ ಅವ್ರು ಒಂದ್ಸಲ ಹಚ್ಚಿಬಿಟ್ರೆ ಮುಗೀತು, ಅದರಲ್ಲಿ ನೀರು ಬರ್ತಾ ಇರುತ್ತೆ ಹರಿತಾ ಇರುತ್ತೆ, ಕಬ್ಬು ಬೆಳೆದಾಗ ಆ ಫ್ಯಾಕ್ಟ್ರಿ ಅವ್ರು ಬಂದು ಕಟಾವ್ ಮಾಡ್ಕೊಂಡೋಗಿ ಇದೊಂದು ಸೇಲಿಂಗ್ ಆಗಿ ಪ್ರೈಸ್ ಆಗಿ ಅವ್ರಿಗೆ ಏನು ಬರಬೇಕಾದ ನಗದನ್ನು ಕೊಟ್ಬಿಡ್ತಿದ್ರು. ಬಟ್ ಇದರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಸವಕಳಿ ಉಂಟಾಗಿ ನಿಮ್ಮ ಮಣ್ಣಿನಲ್ಲಿ ಫಲವತ್ತತೆ ಕೂಡ ಉಳಿಸ್ಕೊಳ್ಳೋದಿಕ್ಕಾಗಲ್ಲ. ಅದೇ ನೀವು ವರ್ಷದಿಂದ ವರ್ಷಕ್ಕೆ ಈ ವರ್ಷ ಬಾಳೆ ಹಾಕಿದರೆ ನೆಕ್ಸ್ಟ್ ವರ್ಷ ಮತ್ತೊಂದು ಬೇರೆ ಬೇರೆ ಬೆಳೆ ಬೆಳೆದಾಗ ನಿಮ್ಮ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತಾ ಇರುತ್ತೆ, ಮಣ್ಣಿನ ಗುಣಧರ್ಮಗಳನ್ನು ನೀವು ಕಾಪಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಂದೇ ಬೆಳೆ ಮಣ್ಣಿನ ಸವಕಳಿ ಉಂಟಾಗಿ ಅಲ್ಲಿ ಬೇರೆ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಅದು ಬಂಜರು ಭೂಮಿ ಥರ ಆಗ್ಬಿಡುತ್ತೆ. ಯಾವ ಬೆಳೆ ಹಾಕಿದ್ರು ಬರಲ್ಲ, ನೀವೇನೇ ಪ್ರಯತ್ನ ಮಾಡಿದ್ರು ಅದು ಅಲ್ಲಿ ಯಾವ ಬೆಳೆನೂ ಬೆಳೆಯೋಕ್ಕಾಗದೆ ಇರೋ ರೀತಿಯಲ್ಲಿ ಕೆಲವು ಭೂಮಿ ಆಲ್ರೆಡಿ ಆಗಿದೆ. ಅದನ್ನು ಕೂಡ ನಾವೀಗ ಆಲ್ರೆಡಿ ಪ್ರತ್ಯೇಕವಾಗಿ ನೋಡಿದ್ದೇವೆ. ಆದ್ದರಿಂದ ನೀವು ಪ್ರತಿಯೊಂದು ಒಂದು ವರ್ಷಕ್ಕೆ ಒಂದು ಬೆಳೆ ಚೇಂಜ್ ಮಾಡ್ಬೋದು. ನೀವು ಬೆಳೆ ಚೇಂಜ್ ಮಾಡಿ ಈಗ ನಿಮಗೆ ಎಕ್ಸಾಂಪಲ್ ನೀವೇ ತಗೊಳ್ಳಿ. ನಾವು ಬೆಳಗ್ಗೆ ಆದರೆ ಟಿಫನಿಗೆ ಒಂದು ತಿಂಡಿ ತಿಂತೀವಿ, ಮಧ್ಯಾಹ್ನ ಭೋಜನ ಒಂಥರ ತಿಂತೀವಿ, ಸಂಜೆ ರಾತ್ರಿ ಒಂಥರ ಊಟ ಮಾಡ್ತೀವಿ. ಇದೇ ರೀತಿಯಲ್ಲಿ ಮಣ್ಣಿಗೂ ಕೂಡ ನೀವು ಒಂದು ವರ್ಷಕ್ಕೆ ಒಂದೊಂದು ಬೆಳೆ ಚೇಂಜ್ ಮಾಡಿದಾಗ ಒಳ್ಳೆಯ ಇಳುವರಿ ಕೂಡ ಕೊಡ್ತಾ ಇರುತ್ತೆ. ಒಂದೇ ಥರ ನಾವು ಈಗ ಒಂದು ಡೈಲಿ ಬರೀ ರೊಟ್ಟಿನೇ ತಿನ್ಬಿಟ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಮಗೆ ಯಾವ ರೀತಿ ನಮ್ಮ ಮನಸ್ಸಿಗೆ ಯಾವ ಥರ ಇದಾಗುತ್ತೆ, ಮಣ್ಣಲ್ಲೂ ಕೂಡ ಗುಣಧರ್ಮಗಳು ಆಗಿರೋದ್ರಿಂದ ನೀವು ಅದಕ್ಕೂ ಕೂಡ ಈ ವರ್ಷ ಒಂದು ಬೆಳೆ ಜೋಳ ಹಾಕಿದರೆ ನೆಕ್ಸ್ಟ್ ವರ್ಷ ಇನ್ನೊಂದು ಬೇರೆ ಬೆಳೆ ಬೆಳೀರಿ. ಬಾಳೆ ಹಾಕಿ ನಿಮ್ಮಲ್ಲಿ ನೀರಿಲ್ಲದೆ ಇರೋ ಕಾರಣದಿಂದ ನಿಮ್ಮಲ್ಲಿ ಏನು ಬೆಳೆ ಬೆಳಿಬೋದು ಅದರಲ್ಲೇ ಬೇರೆ ಬೇರೆ ಬೆಳೆ ಬೆಳೀರಿ. ಮೆಣಸಿನ್ಕಾಯಿ ಹಾಕ್ಬೋದು, ಜೋಳ ಹಾಕ್ಬೋದು, ಬಾಳೆ ಕೂಡ ಹಾಕ್ತಿದ್ದಾರೆ ಇಲ್ಲಿ. ಎಲ್ಲ ತರಕಾರಿಗಳು ಕೂಡ ಕೆಲವರು ಬೆಳೆಯೋರಿಗೆ ಬೆಳಿಬೋದು. ನೀರಿಲ್ಲ ಅಂದ್ಬಿಟ್ಟು ನಾವು ಒಂದೇ ಬೆಳೆ ಯಾವಾಗಲೂ ಬೆಳೀತಾ ಹೋಗಬಾರ್ದು. ಆದ್ದರಿಂದ ನೀವು ಬೇರೆ ಬೇರೆ ವರ್ಷಕ್ಕೆ ಒಂದು ಬೆಳೆ ಬೆಳೆ ಚೇಂಜ್ ಮಾಡಿಕೊಂಡು ಬೆಳೆದ್ರೆ ಮಣ್ಣಿನ ಗುಣಧರ್ಮಗಳು ಕೂಡ ಚೆನ್ನಾಗಿರುತ್ತೆ, ಅನುಕೂಲವಾಗಿರುತ್ತೆ. ಡಾಕ್ಟರ್ ಮಂಜುನಾಥ್ ಅವ್ರ ತಾವು ಹೇಳ್ತಾ ಇದ್ರಿ, ನಿರಂತರವಾಗಿ ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಬೋದು, ಮತ್ತು ಈ ಮಣ್ಣಿನ ಪರೀಕ್ಷೆಯನ್ನು 3 ವರ್ಷಗಳಿಗೊಮ್ಮೆ ಮಾಡಿಸ್ಬೇಕು ಅಂಥೇಳಿ. ಈಗಾಗಲೇ ಮಣ್ಣಿನ ಪರೀಕ್ಷೆಯನ್ನು ಮಾಡಿರುವಂಥ ಅದೆಷ್ಟೋ ರೈತ ಬಾಂಧವರು ಇದ್ದಾರೆ. ಆದರೆ ಈಗ ನಾವು ಒಂದು ಬಾರಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಂಥ ಚೀಟಿಯನ್ನು ಮತ್ತೆ 3 ವರ್ಷಗಳ ನಂತರದಲ್ಲಿ ಮತ್ತೆ ಮಾಡಿಸ್ಬೇಕು. ಈ ಹಿಂದೆ ಮಾಡಿಸಿದಂಥ ಮಣ್ಣು ಪರೀಕ್ಷೆಯ ಚೀಟಿಗಳನ್ನು ಕಾಯ್ದಿರಿಸುವಿಕೆ ಹೇಗೆ ಅದನ್ನು ನಾವು ಸಂಗ್ರಹಣ ಮಾಡಿಟ್ಕೊಂಡಿರಬೇಕು ಅಂತೀರಿ? ಇದರಿಂದ ಮುಂದಿನ ದಿನಮಾನಗಳಿಗೆ ಏನಾದರೂ ಪ್ರಯೋಜನ ಆಗ್ತವೆ ಅಥವಾ ಕಳ್ಕೊಂಡ್ರೆ ನಮ್ಮ ರೈತ ಬಂದವರು ಪಾಪ ಎಡೆಬಿಡದ ಕೆಲಸಗಳ ಒತ್ತಡ ಆಮದೆ ಅದನ್ನು ಕಾಯ್ಕೊಂಡಿರ್ಲಿಕ್ಕೂ ಕೂಡ ಕಷ್ಟ ಆಗ್ತಿರ್ತದೆ. ಆದರೆ ಇದರಿಂದ ಏನಾದರೂ ಅನಾನುಕೂಲಗಳು ಅಥವಾ ಅನುಕೂಲಗಳು ಏನಾದರೂ ಇವೆಯೇ ಹೇಗಂತ? ಈಗ ನೀವು ಮಣ್ಣು ಪರೀಕ್ಷೆ ಮಾಡಿರೋ ಕಾರ್ಡ್ ಇಟ್ಕೊಂಡಿದ್ರೆ ನೀವೀಗ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಅಂತೂ ಯಾವಾಗಲೂ ಹುಷಾರಾಗಿ ಇಟ್ಕೊಂಡಿರ್ತೀರ. ಯಾಕೆಂದರೆ ಅದು ಮಂತ್ಲಿ ಮಂತ್ಲಿ ನಿಮ್ಗೆ ತೊಗೊಂಡೋಗಿ ತೋರಿಸಿದ್ರೆ ಅಲ್ಲಿ ಪಡಿತಾರ ಚೀಟಿಗೆ ಆಹಾರ ಏನೇನು ಕೊಡಬೇಕು, ಅಕ್ಕಿ ಎಣ್ಣೆ ಬೇಳೆಕಾಳು ಇದೆಲ್ಲ ಕೊಡ್ತಾರೆ. ಅದೇ ರೀತಿ ನೀವು ಈ ಚೀಟಿನ ಇಟ್ಕೊಂಡಿದ್ರೆ ನಿಮಗೇನಾಗುತ್ತೆ ಅಂದರೆ ಅದರಲ್ಲಿ ಯಾವ್ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು ಅನ್ನೋದನ್ನು ಒಂದು ಸಂಖ್ಯೆಯಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತೀವಿ ಅಲ್ಲಿ. ನೀವು ಯಾವಾಗ ಗೊಬ್ಬರ ಅದು ಎನಿ ಟೈಮ್ ಅಲ್ಲೇ ಇರುತ್ತೆ. ನಿಮ್ಗೆ ಬೇಕಂದ್ರೆ ಇನ್ನೊಂದು ಜೆರಾಕ್ಸ್ ಕಾಪಿ ತೊಗೊಂಡು ನೀವು ಅಲ್ಲಿ ಏನಾದರೂ ಪರ್ಚೇಸ್ ಮಾಡೋಕೆ ಹೋದಾಗ ಅದನ್ನು ತೋರಿಸಿದಷ್ಟು ಪ್ರಮಾಣ ಅಂತ ಗೊತ್ತಿರುತ್ತೆ. ಒಂದು ಒರಿಜಿನಲ್ ನಾವೇನು ಕೊಟ್ಟಿರ್ತೀವಿ ಅದನ್ನೊಂದು ಫ್ರೇಮ್ ಇಲ್ಲೊಂದು ಒಳ್ಳೆ ಬುಕ್ ಮಾಡಿ ಅದನ್ನು ಇಟ್ಕೊಂಡ್ರೆ 3 ವರ್ಷಕ್ಕಂಟ ಮೇಂಟೈನ್ ಮಾಡ್ಬೋದು. ಸೇಮ್ ಪಡಿತರ ಚೀಟಿ ತೊಗೊಂಡೋಗಿ ತೊಗೊಳ್ತೀರ, ಅದೇ ರೀತಿ ಇದನ್ನು ಉಳಿಸ್ಕೊಬೋದು, ಸೇವ್ ಮಾಡಿ ಇಟ್ಕೋಬೋದು ನೀವು. ಅದು 3 ವರ್ಷ ಆದ ನಂತರ ಮತ್ತೊಮ್ಮೆ ನೀವು ಮಾಡಿಸ್ಕೋಬೋದು. ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡಿಕೊಡ್ತಾರೆ ನಿಮಗೆ, ಅಲ್ಲಿ ಕೂಡ ನಿಮಗೆ ಮಣ್ಣಿನ ಪರೀಕ್ಷೆ ಮಾಡಿ ಕೊಡೋ ವಿಧಾನ ಕೂಡ ಇರುತ್ತೆ, ನಿಮ್ಗೆ ಅಲ್ಲಿ ಮಾಡಿಸ್ಕೋಬೋದು. ಇದೇನು ಅಂದರೆ ನಿಮ್ಮ ಸ್ಥಳದಲ್ಲಿ ನಿಮ್ಮ ಗ್ರಾಮದಲ್ಲಿ ಬಂದು ಉಚಿತವಾಗಿ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀವಿ. ಏಕೆಂದರೆ ನೀವು ಒಂದು ಪ್ಲೇಸಿಂದ ಹೋಗಿ ಇನ್ನೊಂದು ಪ್ಲೇಸಿಗೆ ಹೋಗಿ ಮಾಡಿಸ್ಕೊಂಡು ಅಲ್ಲಿ ಅವರು ಒಂದು 2-3 ದಿನ ಟೈಮ್ ತೊಗೋಬೋದು. ಅದಕ್ಕೋಸ್ಕರ ತೊಂದರೆ ಆಗುತ್ತೆ ಅಂದರೆ ನಿಮ್ಮ ಜಾಗದಲ್ಲೇ ನಿಮ್ಮ ಸ್ಥಳದಲ್ಲೇ ಬಂದು ಗ್ರಾಮದಲ್ಲೇ ಗ್ರಾಮಕ್ಕೂ ಸಂಚಾರಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಹೋಗಿ ಅಲ್ಲೇ ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನೋದನ್ನ ಉಚಿತವಾಗಿ ವಿತರಣೆ ಮಾಡ್ತೀವಿ. ರೈತ ಬಂಧುವರು ಕೇಳ್ತಾ ಇದ್ರಲ್ಲ, ನಮಗೆ ಆಧಾರ್ ಕಾರ್ಡ್ ಉಂಟು, ರೇಷನ್ ಕಾರ್ಡ್ ಉಂಟು, ಎಲ್ಲ ಇಂಥ ಒಂದು ಸೌಲಭ್ಯವನ್ನು ನಮ್ಮ ರೈತ ಬಂಧುವರಿಗೆ ಎಷ್ಟು ದಿನಗಳಿಗೊಮ್ಮೆ ಒಂದು ಪ್ರದೇಶಕ್ಕೆ ತಾವು ತೆರಳಿ ಪರೀಕ್ಷೆಯನ್ನು ಮಾಡ್ತೀರಿ, ಮತ್ತು ಮುಂದಿನ ಬಾರಿ ಯಾವಾಗ ಬರ್ತೀರಿ ಅಂತ ಕೇಳುವ ರೈತ ಬಂಧುವರಿಗೆ ನಿಮ್ಮ ಉತ್ತರ? ಇದು ಒಂದು ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಸರ್ಕಾರಿ ಜೊತೆಲಿ ಸಹಕಾರಿ ಸಂಘ ಆಗಿರೋ ಇಫ್ಕೋ ಕಂಪನಿಯು 1 ವರ್ಷದಲ್ಲಿ ಎಲ್ಲ ಜಿಲ್ಲೆಗೂ ಹೋಗಿ ಉಚಿತವಾಗಿ ಕಾರ್ಯಕ್ರಮ ಕೊಡಬೇಕಾಗುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಒಂದೊಂದು ಜಿಲ್ಲೆಗೆ ಬಂದು ಒಂದು 10-15 ದಿನ ಕ್ಯಾಂಪಿಂಗ್ ಮಾಡ್ತೀವಿ. ಆ ಕ್ಯಾಂಪಿಂಗಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೂ ವಿಸಿಟ್ ಮಾಡ್ತೀವಿ. ತುಂಬ ಆಸಕ್ತಿಯಿಂದ ಇಲ್ಲ ಇರೋಂಥ ರೈತರಿಗೆಲ್ಲ ನಾವು ಹೋಗಿ ಅವ್ರಿಗೆ ಅಲ್ಲೇ ಉಚಿತವಾಗಿ ಕಾರ್ಯಕ್ರಮಗಳು ಕೂಡ ಎಲ್ಲ ಕೊಡ್ತಾ ಇದ್ದೀವಿ, ಎಲ್ಲ ಸಕ್ಸಸ್ ಆಗಿದೆ. ಈಗ ನಿಮ್ಮ ಕೊಪ್ಪಳ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಕೊಳಿಸ್ಕೋಬೇಕು. ಏಕೆಂದರೆ ನಿಮ್ಮ ಊರಿಗೆ ಬಂದಿದೆ ಈ ದಿನ ಉಚಿತ ಕಾರ್ಯಕ್ರಮ, ಅದೇ ನೀವು ಹೋಗಿ ಬೇರೆ ಕಡೆ ಹೋಗಿ ಮತ್ತು ಸಾಯಿಲ್ ಲ್ಯಾಬ್ರೇಟ್ರಿಯಲ್ಲಿ ಹೋಗಿ ಮಣ್ಣು ಪರೀಕ್ಷೆ ಕೊಟ್ಟು 2-3 ದಿನಗಳ ಅಲ್ಲೇ ನಿಧಾನವಾಗಿ ಕಾಯ್ದಿಟ್ಕೊಂಡು ಅದಕ್ಕೆ ಕೊಡಬೇಕಾದಂಥ ನಗದು ಕೊಟ್ಟು ನೀವು ಆ ಸಾಯಿಲ್ ಹೆಲ್ತ್ ಕಾರ್ಡನ್ನು ಪಡೆದುಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಗ್ರಾಮದಲ್ಲಿ ಬಂದಾಗ ಉಚಿತವಾಗಿರೋದ್ರಿಂದ ಕಾರ್ಯಕ್ರಮ ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ. ನಿಮ್ಮ ನಿಮ್ಮ ಗ್ರಾಮಕ್ಕೆ ಬಂದಾಗ ನೀವು ಸದುಪಯೋಗ ಪಡ್ಕೊಂಡಾಗ ಮತ್ತೊಂದು ಗ್ರಾಮಕ್ಕೆ ಹೋಗೋದಕ್ಕೆ ನಮಗೆ ಅನುಕೂಲ ಆಗುತ್ತದೆ. ಈಗ ನಿಮ್ಮ ಕೊಪ್ಪಳದ್ದು ಬಂದಿದ್ದೀವಿ, ನೆಕ್ಸ್ಟು ಇನ್ನೊಂದು ತಿಂಗಳು ನೆಕ್ಸ್ಟ್ ಬೇರೆ ಕ್ಯಾಂಪ್ ಇರುತ್ತೆ ಬೇರೆ ಕಡೆ. ಹೀಗೆ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆ, ಯಾಕೆ ಅಂದರೆ ಈಗ ಹೇಗೆ ರೈತರು ಇದ್ದೀರಾ, ಇಲ್ಲಿ ಇಡೀ ರಾಜ್ಯಕ್ಕೆ ಒಂದೇ ವ್ಯಾನ್ ಇರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರೈತ ಬಾಂಧವರಿಗೂ ಒಂದೊಂದು ತಿಂಗಳು 15 ದಿನ ಕ್ಯಾಂಪಿಂಗ್ ಕೂಡ ಮಾಡಿಕೊಡ್ತೀವಿ ನಾವು. ರೈತ ಬಾಂಧವರ ಪ್ರಸ್ತುತವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸಂಚಾರಿ ಘಟಕ, ಅದು ವಿಶೇಷವಾಗಿ ಮಣ್ಣು ಪರೀಕ್ಷೆಯ ಸಂಚಾರಿ ವಾಹನ ಒಂದು ಸಂಚರಿಸ್ತದೆ. ಹಾಗಾಗಿ ನಿಮ್ಮ ನಿಮ್ಮ ಗ್ರಾಮಕ್ಕೆ ಬಂದಾಗ ತಕ್ಷಣವೇ ತಪ್ಪದೆ ಚಾಚು ತಪ್ಪದೆ ಎಲ್ಲರೂ ಕಡ್ಡಾಯವಾಗಿ ಕೂಡ ಮಾಡಿಸ್ತೀರಿ. ಮಣ್ಣಿನ ಆರೋಗ್ಯವನ್ನು ನಿರಂತರವಾಗಿ ಕಾಪಾಡೋದ್ರ ಜೊತೆಗೆ ಕೃಷಿ ಬೆಳೆಯ ಸುಧಾರಿತ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಗುಣಮಟ್ಟದ ಆಹಾರದ ಉತ್ಪಾದನೆಯಲ್ಲಿ ತಾವು ಕೂಡ ಕೈ ಜೋಡಿಸ್ತೀರಿ ಅನ್ನುವಂಥ ಆಶಯದೊಂದಿಗೆ ಮಂಜುನಾಥ್ ಅವರೇ, ಇಂಥ ಒಂದು ಮಣ್ಣು ಪರೀಕ್ಷೆಯ ಚೀಟಿಯನ್ನು ನಾವು ಈ ಬಾರಿ ಮಾಡಿಸಿದ್ದೇವೆ, ಮತ್ತೆ ಮುಂದಿನ ಬಾರಿ ಬೆಳೆ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಬಾರಿ ಮಳೆ ಬಂತು ಚೆನ್ನಾಗಿ ಬೆಳೆದಿದ್ವಿ ಅದಕ್ಕೆ ತಕ್ಕನಾಗೆ ಗೊಬ್ಬರಗಳ ಬಳಕೆನೂ ಮಾಡಿದ್ವಿ, ಆದರೆ ಮುಂದಿನ ಬಾರಿ ಮುಂದಿನ ವರ್ಷ ಮಳೆ ಕೈ ಕೊಟ್ಟಾಗ ಮತ್ತೆ ತಿರ್ಗಾ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು, ಯಾಕಂದರೆ ಅಲ್ಲಿ ನೀರಾವರಿ ವ್ಯವಸ್ಥೆ ಅಸ್ವಸ್ಥವಾಗಿರ್ತದೆ, ಸರಿಯಾಗಿ ನೀರಿನ ಪೂರೈಕೆ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದೇ ಮಣ್ಣಿನ ಚೀಟಿನ ಶಿಫಾರಸಿನಂತೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕು ಅಥವಾ ಬದಲಾವಣೆಯನ್ನು ಏನಾದರೂ ಮಾಡಬೇಕಾಗುತ್ತೆ? ನಾವು ಆ್ಯಕ್ಚುಲಿ ಇದು ಮಣ್ಣು ಪರೀಕ್ಷೆ ಮಾಡೋದು ಯಾವಾಗ ಅಂದರೆ ಈ ಮಳೆ ಬರೋ ಸೀಸನಲ್ಲೆಲ್ಲ, ಮಳೆ ಬರೋದಕ್ಕಿಂತ ಮುಂಚೆ ಮಾಡ್ತೀವಿ. ಯಾಕೆಂದರೆ ಮಣ್ಣಿನಲ್ಲಿ ನೀರಿನ ಅಂಶ ಇದ್ದಾಗ ಮಣ್ಣು ಪರೀಕ್ಷೆಗೆ ಒಳಪಡಿಸೋದು ಅದು ಅಷ್ಟು ಸೂಕ್ತವಾದ ಕ್ರಮವಲ್ಲ. ಆದ್ದರಿಂದ ಮಳೆ ಬರೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಸೀಸನ್ ನೋಡಿಕೊಂಡು ನಾವು ಅದರ ತಕ್ಕಂತೆ, ಇವಾಗ ಇಲ್ಲಿ ಕೊಪ್ಪಳ ಸೈಡು ಮಳೆ ಇನ್ನೂ ಬಂದಿಲ್ಲ, ಆದ್ದರಿಂದ ಈ ಕಡೆ ಕ್ಯಾಂಪಿಂಗ್ ಮಾಡಿದ್ದೀವಿ. ಮಳೆ ಬರೋದಕ್ಕಿಂತ ಮುಂಚೆ ಸ್ಯಾಂಪಲ್ಗಳೆಲ್ಲ ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ತೀವಿ. ಇವಾಗ ನಾವು ರಿಪೋರ್ಟ್ ಕೊಟ್ಟಾದಮೇಲೆ ಮಳೆ ಬರೋದು ಸಹಜ, ಮಳೆ ಬಂದಾದ್ಮೇಲೆ ನೀವು ಬೆಳೆ ಕೂಡ ಬೆಳಿಬೋದು, ನೆಕ್ಸ್ಟ್ ವರ್ಷಕ್ಕೆ ಕೂಡ ಅದೇ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ನಾವು ಮಳೆ ಬಂದಿರೋ ಟೈಮಲ್ಲಿ ನೋಡಿ ಆ ಟೈಮಲ್ಲಿ ನಾವು ರಿಪೋರ್ಟ್ ಮಾಡಲ್ಲ. ನಿಮ್ಮದು ಡ್ರೈ ಆಗಿರುತ್ತೆ ಭೂಮಿ, ಅಂಥ ಟೈಮಲ್ಲೇ ಮಣ್ಣಿನ ಪರೀಕ್ಷೆ ಮಾಡಿ ನೆಕ್ಸ್ಟು ನಿಮಗೆ ಮಳೆ ಬರೋ ಟೈಮಿಗೆ ಯಾವುದಾದ್ರೂ ಬೆಳೆ ಹಾಕಿದರೆ ಅದಕ್ಕೆ ತಕ್ಕಂತೆ ಸೂಕ್ತವಾದ ರಾಸಾಯನಿಕ ಗೊಬ್ಬರ ಕೊಟ್ಟು ಗೊಬ್ಬರ ಎಷ್ಟು ಪ್ರಮಾಣ ಹಾಕಬೇಕು ಅಂತ ಕೊಟ್ಟಿರ್ತೀವಿ, ಅದು 3 ವರ್ಷ ನಿಮಗೆ ಕಂಟಿನ್ಯೂ ಆಗಿರುತ್ತೆ. ಈಗೇನು pH ಮಣ್ಣಿನ ರಸಸಾರ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ನೈಟ್ರೋಜನ್ ಫಾಸ್ಫರಸ್ ಪೊಟಾಶ್ ಅಂಶಗಳು ಏನಿರುತ್ತೆ ಇದರ ಪ್ರಮಾಣ ಇವಾಗಲೇ ನಾವು ಚೆಕ್ ಮಾಡಿ ಕೊಟ್ಟಿರ್ತೀವಿ, ಆ ಪ್ರಮಾಣ ಚೇಂಜ್ ಆಗಲ್ಲ ನಿಮಗೆ, ಅದು 3 ವರ್ಷಕ್ಕಂಟ ಮಣ್ಣಲ್ಲಿ ಇರುತ್ತೆ ಅಂತ ಸೈಂಟಿಫಿಕ್ ಆಗಿ ನಾವು ನಿಮಗೆ ಹೇಳ್ಕೊಡ್ತೀವಿ ಅದನ್ನು. ರೈತ ಬಂಧುವರೇ, ಉಚಿತವಾಗಿ ನಿಮ್ಮ ಜಮೀನಿಗೆ ಬಂದು ಯಾವುದೇ ಹೊತ್ತಿನಲ್ಲಿ ಕೂಡ ನಿರಂತರವಾಗಿ ಈ ಮಣ್ಣು ಪರೀಕ್ಷೆಯನ್ನು ಸಂಚಾರಿ ಘಟಕದ ರೂಪದಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಮನೆಯಿಂದ ಮನೆಗೆ ರೈತರ ಮನೆ ಬಾಗಿಲಿಗೆ ಈ ಮಣ್ಣು ಪರೀಕ್ಷೆಯ ವಿಶೇಷ ಸೌಲಭ್ಯವನ್ನು ಸರ್ಕಾರದ ಆಶಯದಂತೆ ಇಫ್ಕೋ ಸಂಸ್ಥೆ ಕೂಡ ಪೂರೈಸ್ತಾ ಇದೆ. ಇದರ ಸೌಲಭ್ಯವನ್ನು ಕೂಡ ತಾವೆಲ್ಲರೂ ಕೂಡ ಪಡ್ಕೊಳ್ತೀರಿ ಅನ್ನುವಂಥ ಆಶಯ ನಮ್ಮದು ಕೂಡ. ಹಾಗೆಯೇ ರೈತ ಬಂಧುವರೇ, ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ಇನ್ನಷ್ಟು ಈ ಮಣ್ಣು ಪರೀಕ್ಷೆಯ ಸೌಲಭ್ಯವನ್ನು ಮತ್ತೆ ಅಥವಾ ಇನ್ನೂ ಯಾವಾಗ ಎಲ್ಲಿ ಹೇಗೆ ಎತ್ತ ಅನ್ನುವಂಥ ಅನೇಕ ಪ್ರಶ್ನೆಗಳು ಆಗಿಂದಾಗ್ಗೆ ನಿಮ್ಮನ್ನು ಕಾಡುವುದು ಸಹಜ. ಅಂತಹ ಪ್ರಶ್ನೆಗಳಿಗೆ ತಜ್ಞರನ್ನು ಅಂದರೆ ಮಂಜುನಾಥ್ ಇವರನ್ನು ಸಂಪರ್ಕಿಸಲಿಕ್ಕೆ ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಒಮ್ಮೆ ನೋಟ್ ಮಾಡಿಕೊಳ್ಳಿ. ಮಂಜುನಾಥ್ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗೆ ದಯವಿಟ್ಟು ಯಾವುದೇ ಸಂದರ್ಭದಲ್ಲಿ ಕೂಡ ಕರೆ ಮಾಡಿದ ತಕ್ಷಣ ತಮ್ಮಿಂದ ಮಾಹಿತಿ ಸಿಗುತ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥ ರೈತ ಬಾಂಧವರಿಗೆ ತಮ್ಮ ಮೊಬೈಲ್ ಸಂಖ್ಯೆ 9844285550 9844285550 ರೈತ ಬಾಂಧವರೇ, ಡಾಕ್ಟರ್ ಮಂಜುನಾಥ್ ಅವರ ಮೊಬೈಲ್ ಸಂಖ್ಯೆ ಇದು. ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ಇನ್ನಷ್ಟು ಮಾಹಿತಿಯನ್ನು ಬೇಕಾದಲ್ಲಿ ಅವರನ್ನು ಸಂಪರ್ಕಿಸ್ಬೋದು. ಆದರೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿದರೆ ಸೂಕ್ತ ಅನ್ನುವಂಥ ಮಾಹಿತಿ ಕೂಡ ತಮ್ಮ ಗಮನಕ್ಕೆ ತರುತ್ತಾ, ಸರ್ಕಾರದ ಆಶಯದಂತೆ ರೈತರ ಮನೆ ಬಾಗಿಲಿಗೆ ರೈತರ ಜಮೀನಿಗೆ ನೇರವಾಗಿ ತೆರಳಿ ಮಣ್ಣು ಪರೀಕ್ಷೆಯನ್ನು ಮಾಡುವಂಥ ವಿಶೇಷ ಸೌಲಭ್ಯವನ್ನು ಸಂಚಾರಿ ಘಟಕದ ರೂಪದಲ್ಲಿ ಇಫ್ಕೋ ಸಂಸ್ಥೆ ರೈತರಿಗೆ ನೀಡ್ತಾ ಇದೆ. ಇದರ ಸೌಲಭ್ಯವನ್ನು ಎಲ್ಲ ರೈತ ಬಾಂಧವರು ಮುಕ್ತವಾಗಿ ಉಚಿತವಾಗಿ ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಹಾಗೆಯೇ ಮುಂಬರುವ ದಿನಗಳಲ್ಲಿ ಈಗಾಗಲೇ ಯಾರು ಮಾಡಿಸಿದ್ದರೋ ಅವರನ್ನು ಹೊರತುಪಡಿಸಿ ಮಾಡಿಸದೇ ಇರುವಂಥ ರೈತರು ತಕ್ಷಣವೇ ನಿಮ್ಮ ಬಳಿಗೆ ಈ ಸಂಚಾರಿ ಘಟಕದ ಮೊಬೈಲ್ ವ್ಯಾನ್ ಬರುವಂಥ ಸಂದರ್ಭದಲ್ಲಿ ತಾವು ಇದರ ಪರೀಕ್ಷೆಯನ್ನು ಚಾಚು ತಪ್ಪದೆ ಕಡ್ಡಾಯವಾಗಿ ಮಾಡಿಸಿ ಮತ್ತೆ ಮುಂದಿನ ಬಾರಿ ಯಾವಾಗ ಬರ್ತೀರಿ ಅನ್ನುವಂಥ ವೇಳೆಯನ್ನು ಪಕ್ಕದ ಹಳ್ಳಿಗೆ ಏನಾದರೂ ತಿಳಿಸ್ಲಿಕ್ಕೆ ಸಾಧ್ಯವಿದ್ರೆ ಖಂಡಿತವಾಗಿ ಕೂಡ ಅಂಥವ್ರಿಗೂ ಕೂಡ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ನೀಡಿದಂಥ ಮೊಬೈಲ್ ಸಂಖ್ಯೆನ ಅವ್ರಿಗೂ ಕೂಡ ನೀಡಿ ಅವರು ಕೂಡ ಇದರ ಸೌಲಭ್ಯವನ್ನು ಪಡೆದುಕೊಳ್ಳಲಿಕ್ಕೆ ತಾವು ಕೂಡ ಸಹಕರಿಸ್ತೀರಿ ಅನ್ನುವಂಥ ಆಶಯದೊಂದಿಗೆ ರೈತ ಬಾಂಧವರು ಇವರು